ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯುವಕರು ಹಾಗೇನೆ ಕೃಷಿಯನ್ನ ಮಾಡ್ತಾ ಯಂತ್ರೋಪಕರಣಗಳನ್ನ ದುರಸ್ತಿ ಮಾಡ್ತಾ ತಮ್ಮ ಜೀವನವನ್ನ ಮಾಡಿಕೊಂಡು ಬದುಕನ್ನ ನಡೆಸ್ತಿರುವಂತವರು ಮಾನವಿ ತಾಲೂಕಿನ ಆಲ್ದಾಳ ಗ್ರಾಮದ ಚನ್ಬಸವರು. ಇವರು ಕೃಷಿಯನ್ನ ಮಾಡ್ತಾ, ಇವ್ರದೊಂದು ಸ್ವಂತ ಭೂಮಿ ಇದೆ, ಜೊತೆಗೆ ಸಿರುವಾರದಲ್ಲಿ ಈ ಕೃಷಿ ಸಿಂಪರಣಾ ಯಂತ್ರಗಳನ್ನ ದುರಸ್ತಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ರೈತ ಬಾಂಧವರು ಹೇಗೆ ಯಂತ್ರೋಪಕರಣಗಳನ್ನ ನಿರ್ವಹಣೆ ಮಾಡಬೇಕು, ಜೊತೆಗೆ ದುರಸ್ತಿ ಬಂದಾಗ ಹೇಗೆ ಅದನ್ನ ಸಾಮಾನ್ಯವಾಗಿ ರಿಪೇರಿ ಮಾಡಬೇಕು, ಜೊತೆಗೆ ಕೃಷಿ ಅನುಭವಗಳು ಇವರದು ಹೇಗಿದೆ ಎಂಬಂತ ಒಂದು ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ಚನ್ಬಸವರು. ಚನ್ಬಸವರೇ, ತಮ್ದು ಅಭ್ಯಾಸ ಎಲ್ಲರಿಗಾಗಿದೆ? ನಮ್ದು ಸೆವೆಂತ್ ಆಗಿದೆ ಸರ್. ಏನ್ ಸೆವೆಂತ್ ಆದ್ಮೇಲೆ ಓದ್ಲಿಲ್ಲ? ಮುಂದ ಓದಕ್ ಆಗಲಿಲ್ಲ ಸರ್. ನಾವು ಬಡ ಕುಟುಂಬದಿಂದ ಬಂದಿರುವವರಿಂದ ರೈತರಾಗಿ ಹೊಲದಲ್ಲಿ ಮನೆಯಲ್ಲಿ ದುಡಿಯಕ ಯಾರಿಲ್ಲ, ಕಾರಣ ನಾವೇ ದುಡ್ಕೊಂಡಿವ್ರಿ. ಅಂತಂದ್ರೆ ತಮ್ದು ಒಕ್ಕಲ್ತನ ಮಂತನ? ಹಾ, ಒಕ್ಕಲ್ತನ ಮಂತನ ಸರ್. ನಾವು ಹೊಲದಲ್ಲೇ ಜೀವನ ಮಾಡಿವ್ರಿ. ಹೊಲದಲ್ಲಿ ಮತ್ತೆ ಎಮ್ಮೆಗಳು ಕಟ್ಟಿದ್ದೀವ್ರಿ ಸರ್, ಆಕಳಗಳು. ಎಷ್ಟು ದೂರಿ ನಿಮ್ ತಂದೆ ಕಾಲಕ್ಕ ಎಮ್ಮೆಗಳು ಆಕಳಗಳು ಎಷ್ಟಿದ್ವು ನಿಮ್ ಕಾಲಕ್ಕ, ನಿಮ್ ತಂದೆ ಕಾಲಕ್ಕ, ತಾತನ ಕಾಲಕ್ಕ? ನಮ್ಮಲ್ಲಿ ನಾಲ್ಕಿದ್ವು ಸರ್ ಎಮ್ಮೆಗಳು, ಆಕಳಗಳು ಒಂದೆರಡು ಇದ್ವು ಸರ್. ಎತ್ತುಗಳು? ಎತ್ತುಗಳು ಇದ್ದಿಲ್ಲ ಸರ್, ತಿರುಗಿ ಲಾಸ್ಟ್ ಗೆ ಒಂದೆರಡು ಅವೇ ಮನೆಯಲ್ಲಿ ಆಕಳ ಇದು ಎರಡು ಓರಿಗಳು ಇದ್ವು ಸರ್. ಅವೇ ಒಂದೆರಡು ವರ್ಷ ಜೀವನ ಮಾಡಿದ್ವಿ, ಆಮೇಲೆ ಇದು ಮಾಡಿದ್ವಿ ಸರ್. ನಮ್ಮಲ್ಲಿ ಎಮ್ಮೆಗಳು ಇದ್ವು ಸರ್, ನಾಲ್ಕಿದ್ವು. ಅಂತಂದ್ರೆ ಈಗ ಇದಾವ? ಇಲ್ಲ ಸರ್, ಓಸ್ ಮಾರಿ ನನ್ ಮತ್ತೆ ನಾನು ಹಳ್ಳಿಯಿಂದ ನಾನು ಸಿಟಿಗೆ ಬಂದೆ ಸರ್, ಸಿರ್ವಾರ್ ಅಂತೇಳಿ. ಅಲ್ಲಿ ಒಂದು ನಾನು ಒಂದು ಅಂಗಡಿ ಮಾಡಿಕೊಂಡು ಜೀವನ ಸಾಗ್ತಿದ್ದೀನಿ ಸರ್. ಯಾಕ್ರಿ ಒಕ್ಕಲ್ತನ ಬ್ಯಾಸ ಆತ ನಮಗ? ಏನೇನ್ ಹಾಕ್ತಿದ್ರಿ ಒಕ್ಕಲ್ತನ? ನಿಮ್ ತಂದೆ ಕಾಲಕ್ಕ ಒಕ್ಕಲ್ತನ ಹೆಂಗ್ ನಡೀತಿತ್ತು? ಏ, ಚಲೋ ನಡೀತಿತ್ತು ಸರ್. ಒಕ್ಕಲ್ತನದಲ್ಲೇ ಮನುಷ್ಯ ಶಾಂತಿ ಸಿಗಲ್ ಸರ್. ನಾವು ಇದು ಬಂದ್ಮೇಲೆ ಒಂದ್ ಅಂದ್ರೆ ಇದ್ರಲ್ಲಿ ಬಿಸ್ನೆಸ್ ಚಲೋ ಇದೆ, ಮಾಡಕ್ಕ ಬದುಕಕ್ಕ ಚಲೋ ಸಾಗ್ತಿದೆ ಸರ್. ಆದ್ರೆ ನೆಮ್ಮದಿ ಜೀವನ ಅಂದ್ರೆ ರೈತ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಷ್ಟೆಕರೆ ಭೂಮಿ ನಿಮ್ದು, ಏನೇನ್ ಹಾಕ್ತಿದ್ರಿ ಬೆಳೆ? 7 ಎಕರೆ ಐತೆ ಸರ್. 7 ಎಕರೆ ನೀರಾವರಿ ನಿಮ್ದು? ನೀರಾವರಿ ಸರ್, 1-2 ಎಕರೆ ಸರ್. ಅದ್ರಲ್ಲಿ ಭತ್ತ ಬೆಳಿತಿದ್ವಿ, ಮತ್ತೆ ಬೇರೆ ಹೊಲ ಮಾಡ್ತಿದ್ವಿ ಸರ್. ಲೀಸಿಗೆ ಮಾಡ್ತಿದ್ರಿ? ಲೀಸಿಗೆ ಮಾಡ್ತಿದ್ವಿ. ಮತ್ತೆ 1-5 ಎಕರೆ ಹತ್ತಿ ಇಡ್ತಿದ್ವಿ ಸರ್. ಹತ್ತಿ ಮತ್ತೆ ಹತ್ತಿ ಭತ್ತ ಇನ್ನೇ ಮತ್ತೆ ಬೇರೆ ಬೇರೆ ಇದು ಮಾಡ್ತಿದ್ವಿ ಸರ್. ಮತ್ತೆ ಎಮ್ಮೆ ಏನು ಇರ್ತಿದ್ವಲ್ರಿ 4, ನಾವು ಹಾಲು ಮಾರ್ತಾ ಇದ್ದಿಲ್ಲ, ಮೊಸರು ಹಾಕ್ತಾ ಇದ್ವಿ. ಅದರಲ್ಲಿ ಶಾಂತಿ ಜೀವನ ಇತ್ತು, ಒಳ್ಳೆ ಫುಡ್ ಇತ್ತು, ಎಲ್ಲ ಇತ್ತು ಸರ್. ನಮ್ಗ ಅದೇ ಜೀವನನೇ ಬೇಕಂತ ನಮಗ ಮನಸ್ಸು ಅನಿಸ್ತಾ ಇದೆ ಯಾವಾಗ ಮೆನ್ಷನ್ಡ್. ಚನ್ಬಸವ್ರೆ, ಮತ್ತೆ ಯಾಕ್ರಿ ಆಲ್ದಾಳ ಬಿಟ್ಟು ಸಿರುವಾರಕ್ಕೆ ಹೆಂಗ್ ಬಂದ್ರಿ ನೀವು? ಒಕ್ಕಲತನ ಲಾಸ್ ಆತಾ ಹೇಗೆ ಅಥವಾ ಏನೋ ಲಾಸ್ ಸರ್? ಒಕ್ಕಲತನದಲ್ಲಿ ರೈತ ಆಗಿ ದುಡಿದ್ರೆ ಯಾವತ್ತೂ ಲಾಸ್ ಆಗಿಲ್ಲ. ನಾನು ಆ ಜೀವನ ಸಾಗಿಸಿ ಅದರಲ್ಲಿ ಮತ್ತೆ ನಾ ಭೂಮಿ ಖರೀದಿ ಮಾಡೀನಿ ಸರ್. ಇಲ್ಲಿ ಇದು ಈ ಮೂಮೆಂಟ್ ಬಂದು ನಾನು ಇಲ್ಲೆಲ್ಲ ಮತ್ತೆ ಅದೇ ರೈತರ ವ್ಯವಸ್ಥೆಯಲ್ಲೇ ನಾನು ಸಿರುವಾರಕ್ಕೆ ಬಂದೆ ಸರ್. ಬಂದ್ರೂ ಇಲ್ಲಿ ಯಾಂತ್ರೀಕರಣಗಳಾತಿ ಮತ್ತೆ ರಿಪೇರಿಗಳಾತಿ ಎಲ್ಲ ನಾವೇ ಮಾಡಿಕೊಡ್ತೀವಿ ಸರ್ ರೈತರಿಗೆ. ಅಂತಂದ್ರೆ ಈಗ ಒಕ್ಕಲ್ತನ ಇದೆ ತಮ್ದು? ಈಗ ಐತೆ ಸರ್, 1-2 ಎಕರೆ ಭತ್ತ ಮಾಡ್ತಿದ್ದೇನೆ ಸರ್ ಅಷ್ಟೇ. ಮಿಕ್ಕಿದ್ದೇನ ಲೀಸಿ ಕೊಟ್ರ? ರೊಕ್ಕಕ್ಕೆ ಕೊಟ್ಬಿಡ್ತೀವಿ ಸರ್. ಅದು ಈ ಬೆಳೆ ಹಚ್ಚೀನ್ರಿ, ಬ್ಯಾಸಿಗೆ ನೀರಿಲ್ಲ, ನಾವು ಮಾಡಕ್ಕಲ್ಲ ಅಂತಂದ್ರೆ ಸರ್ ಅದು 2 ಎಕರೆ ಮಾಡಿದ್ವಿ. ಅಂದ್ರೆ ಮುಂಗಾರು ಒಂದೇ ಬೆಳೆ ಹಾಕ್ತಾರೆ? ಹೌದು ಸರ್, ಹೌದೌದು. ಮುಂಗಾರು ಒಂದು ಬೆಳೆ, ಹಿಂಗಾರನ್ನು ಈಗ ಭತ್ತ ಮಾಡಿವಲ್ರಿ, ಭತ್ತ ನಾಟಿ ಮಾಡಿದ್ವಿ ಸರ್. ಈಗ 2 ಬೆಳೆ ಬರ್ತದ ನಿಮ್ದು? 2 ಬೆಳೆ ಬರ್ತದೆ ಸರ್. ಎಷ್ಟು ಬರ್ತದ ಇಳುವರಿ ನಿಮ್ದು ಭತ್ತದ್ದು 2 ಎಕರೆಗೆ? ಎಕರೆಕ್ಕೆ 40-45 ಬರ್ತದೆ ನೋಡ್ರಿ. ಅದನ್ನೆಲ್ಲ ಮೇಂಟೈನ್ ಮಾಡೋ ನೀವು ಸಿರುವಾರ ಇದ್ಕೊಂಡು ಮಾಡ್ತೀರಾ? ಮಾಡ್ತೀವಿ ಸರ್. ಅಲ್ಲಿ ನಮ್ಮ ಮಳೆಗಾಲ ಫಲ ಮಾಡ್ಯಾನ್ರಿ ಸರ್, ನಮ್ಮ ಉಪನಂಬರು, ಅವರೇ ಎಲ್ಲ ಮೇಂಟೈನ್ ಮಾಡ್ಯಾರ. ಅವಾಗ ಹೋಗಿ ಬರ್ತೀರಾ ನೀವು? ಹೋಗಿ ಬರ್ತೀವಿ ಸರ್, ಹೋಗಿ ಬರ್ತೀವಿ. ಏನಂತಂದ್ರೆ ಒಂದು 4 ಎಮ್ಮೆಗಳು ಇದ್ವು ಸರ್. ಅವು ಎಮ್ಮೆಗಳು ಇದ್ರೆ ನಾನು ಇನ್ನ ಎಮ್ಮೆಗಳ ಮೇಲೆ ಜೀವನ ಸಾಕ್ತಿದ್ನೆ ಸರ್. ಹೌದು, ಅವು ಎಮ್ಮೆ ಇದ್ದಕ್ಕಿದ್ದಂತೆ ನಾನೇನಂದ್ರೆ ಒಂದ್ ಜೀವನ, ನಾವು ಯಾಕಂದ್ರೆ ತಂದೆ ತಾಯಿನ ಯಾವ ರೀತಿ ನೋಡಿವಿ ಅದ್ರಂಗ ಒಂದು ಜೀವನನ ಉಳಿಸ್ಕೊಂಡು ಸಾಯವರಿಗೆ ಮಣ್ಣಲ್ಲಿ ಮಣ್ಣು ಮಾಡ್ಬೇಕಂಬುದು ನನ್ನ ಅಭಿಪ್ರಾಯ ಇತ್ತು. ಎಮ್ಮೆಗಳು ಆದ್ರೆ ಎಮ್ಮೆಗಳು ಇದ್ದಕ್ಕಿದ್ದಂತೆ ಕಳೆದೋಗ್ಬಿಟ್ಟು ಸರ್. ಹೊಡ್ಕೊಂಡು ಮಾರ್ಕೆಟ್ ತಿಂದ್ರು ಏನು, ಅದಕ್ಕೂ 1 ತಿಂಗಳು ಕಾಲ ತಿರುಗಾಡಿದ ಸರ್, ಸಿಗ್ಲಿಲ್ಲ. ಎಲ್ಲಿ ಎಮ್ಮೆ ಹೆಂಗ ಮನೆ ಮುಂದಲಸಿ ಬಿಚ್ಕೊಂಡು ಹೋದ್ರ ಅಥವಾ ಮೇಯಕ್ ಹೋಗಿ ಹೆಂಗ? ಪುಲ್ಲ ಹೊಡಿತಿದ್ವಿ ಸರ್. ನನ್ನ ಎಮ್ಮೆ ಅಂದ್ರೆ ನೀನು ಇಲ್ಲಿ ಭತ್ತ ನಾಟಿ ಮಾಡಿನಿ, ಇದು ಭತ್ತ ತಿನ್ಬೇಡ ಅಂತಂದ್ರೆ ತಿಂತಿಲ್ಲ, ಒಟ್ಟಿಗೆ ಮೇಯ್ತಿತ್ತು. ಅಂತ ಎಮ್ಮೆ ಅದು, ಅಂತ ಎಮ್ಮೆ ಸಿಗಲ್ಲ ಸರ್. ಅದಕ್ಕೆ ನಾನು ಒಂದು ಜೀವನ ಹುಟ್ಟಿ ನೀವು ಒಂದನ್ನ ಮಣ್ಣಲ್ಲಿ ಮಣ್ಣು ಮಾಡ್ಬೇಕಂತ ಬಹಳ ಅಪೇಕ್ಷೆದಿಂದ ಇಟ್ಟಿದ್ನೆ ಸರ್. ಆದ್ರೆ ಆಗ್ಲಿಲ್ಲ, ಏನ್ ಮಾಡ್ತೇವೆ, ಕಳೆದು ಹೋಗ್ಬಿಟ್ರು ಇದಕ್ಕಿದ್ದಂತೆ. ಎಲ್ಲ ಹುಡುಕಾಡಿದೀವಿ, ಎಲ್ಲ ಮಾಡಿದೀವಿ ಸರ್, ಸಿಗ್ಲಿಲ್ಲ. ಮನುಷ್ಯಾಗ ಅದಕ್ಕೊಂದು ಮಾತೇ ಇದ್ದಿಲ್ಲ ಸರ್. ಅಷ್ಟೇ, ನಾನ್ ಎಲ್ಲೇ ಇರ್ಲಿ ನನ್ ದನಿ ಬಿತ್ತಂದ್ರೆ ಒಡೆ ಬರ್ತದ ಸರ್. ಅಂತ ಎಮ್ಮೆ ಅದು ಹಾಲು ಕೊಡ್ತಿತ್ತು? ಹಾಲು ಸರ್ ಈ ಅತನ್ರಿ, ನಾನ್ ಬಿಡ್ತಿದ್ದೆ ಒಂದ್ ವಾರ ಬಿಡ್ತದ ಅಷ್ಟೇ, ಈದ್ ಬಿಡ್ತದ ಮತ್ತೆ ಎಮ್ಮೆ. ಅಂತ ಎಮ್ಮೆ ಸಿಗಲ್ಲ ಸರ್ ನನಗ. ಅದ್ರ ಹಾಲು ಒಂದು 20-25 ವರ್ಷ ಒಂದು ಆ ಎಮ್ಮೆಯಲ್ಲಿಂದ ಅಂದ್ರೆ ಒಂದು 15-20 ವರ್ಷ ಹಾಲು ಕುಡಿದ್ವಿ ಸರ್. ಹಾಲು ಕುಡಿದ್ರಿ ಮತ್ತೆ ಮತ್ತೆ ಕರುಗಳಿಗೆ ಹಾಕ್ಯದ ಎಮ್ಮ ಕರ ಹಾಕ್ಯದ ಎಲ್ಲ ಹಾಕ್ಯದ ಅದ್ರ ಸಲಗೆ ಅದ್ರನ್ನ ಮಣ್ಣು ಮಾಡ್ಬೇಕು ನನ್ನ ಅಭಿಪ್ರಾಯ ಅಂತ ನನ್ನ ಆತ್ಮ ಮಿಡಿಯಕ್ ಹಚ್ಚಿರ್ತಾರ. ಮಣ್ಣು ಮಾಡ್ಬೇಕು ಮಣ್ಣಲ್ಲಿ ಮಣ್ಣು ಮಾಡ್ಬೇಕು ಒಂದು ಜಲ್ಮನ್ನ ಇಷ್ಟೆಲ್ಲ ನಮ್ಗ ಸಾಯವರಿಗೆ ಹಾಲು ಕೊಟ್ಟದಲ್ಲ ಅಂತ ಎಂಬ ಅಭಿಪ್ರಾಯ ನನಗಿತ್ತು ಸರ್. ಆದ್ರ ನಾಲ್ಕೆಮ್ಮೆ ಹೋಗ್ಬಿಟ್ಟು ಸರ್ ಕಳೆದು. ಒಮ್ಮೆಲೆ ನಾಲ್ಕೆಮ್ಮೆ ಕಳೆದ್ಬಿಟ್ವಾ ಸರ್? ಕುಲ್ಲ ಬಿಡ್ತಿದ್ವು ಸರ್, ಮತ್ತೆ ಬರ್ತಾವ್ ನಡಿ ಅಂತಂದು ಸುಮ್ಕ್ಯಾಟಿದ್ವಿ ಸರ್. ಹಂಗಾಗಿ ಅವು ಎಕ್ಕಡೆ ಹೋಗಿ ಒಂದು ತಿಂಗಳು ಹುಡುಕಾಡಿದೆ ಸಿಗ್ಲಿಲ್ಲ ಸರ್, ಹೋಗ್ಬಿಟ್ಟು. ಬಹಳ ಲಾಸ್ ಆತ್ ನಮಗ. ಬಹಳ ಲಾಸ್ ಸರ್, ಒಂದೊಂದೆಮ್ಮೆ 50,000 ಹೋಗ್ತಿತ್ತು ಸರ್. ಆದ್ರೂ ಕೂಡ ನೋಡ್ರಿ ಹೆಂಗ್ ಆತದ ರೈತ ಬಾಂಧವ್ರಿಗೆ ಕೆಲವೊಬ್ಬರ ಸಲ ಕೈ ಕಟ್ಟಾಗ. ಅದಕ್ಕೆ ಮತ್ತೆ ಅದ ಏನ ಹೇಳ್ತಾರಲ್ರಿ ಅದ್ರಂಗ ಆಗ್ತದ್ದಿ ಎಲ್ಲ. ಒಟ್ಟು ಮಳೆ ಬರ್ತದಂತೂ ಹೊಲದಲ್ಲಿ ಟಿಲ್ಲರ್ ಹೊಡಿತೀವಿ, ಮಡಿಕೆ ಹೊಡಿತೀವಿ, ಎಲ್ಲ ಮಾಡಿ ಕುಂದಿರ್ತೀವಿ. ಹೌದು, ಏನ್ ನಾನು ಹೊಲ ಹೊಡೆದ್ನಪ್ಪ ಮಡಿಕೆ ಹೊಡೆದೆ ಎಲ್ಲ ಮಾಡಿಬಿಟ್ಟೆ, ಈ ವರ್ಷ ಬೆಳೆ ನನಗ ಕೈಗೆ ಬಂದ್ ಬಿಡ್ತದ, ಆಯ್ತು ನನಗ್ ಮಳೆ ಮಾಡಿ ಮಳೆ ಬಂದ್ ಬಿಟ್ರ ಅಂತ. ಒಂದೊಂದ್ಸಲ ಮಳೆನೆ ಕೈ ಕೊಡ್ತ ಎಲ್ಲ ಮಾಡಿರ್ತೀವಿ ಮಳೆ ಕೈ ಕೊಟ್ಬಿಡ್ತದ. ಅದ್ರಂಗ ಅದಕ್ಕ ದೇವ್ರ ನೆಂಬಿ ನಾವು ದುಡಿದ್ರ ಮಾತ್ರ ಈ ಭೂಮಿ ಮೇಲೆ ಬದುಕಕ್ ಸಾಧ್ಯ. ನೋಡ್ರಿ ಚನ್ಮಸವ್ರೆ, ಬಹಳಷ್ಟು ಬೇಜಾರ ಆತದ. ನಾಕೆಮ್ಮೆ ಒಮ್ಮೆಲೆ ಕಳೆದೋದಪ್ಪ ಅಂತಂದ್ರೆ ನಮಗ ಉಪಜೀವನ ಏನ್ ನಡೀತದ ಅದೇ ನಮ್ಮ ನಿಂತೋತದ. ಅದೇ ನಿಂದಿರುತ್ತ ಸರ್, ಅವಾಗೆಲ್ಲ ನಾವು ನಿಂತ್ಕೊಂಡು ಎಲ್ಲ ಇದು ಮಾಡಿ ಆದ್ರ ಒಳ್ಳೆ ಜೀವನ ಸರ್. ಆ ನಾಲ್ಕೆಮ್ಮೆ ಮತ್ತೆ ಹಿಂಗ್ ಹೊಲ ಮಾಡಿ ಎಲ್ಲ ಮಾಡಿ ಒಂದು ಒಂದ್ 5-10 ಎಕರೆ ಹೊಲ ತಗೊಂಡಿನಿ ಸರ್. ನೋಡ್ರಿ ಹೈನಗೇನ ಎಲ್ಲ ಮೊಸರೆಲ್ಲ ಮಾರ್ತಿದ್ರಿ ನೀವು? ಎಲ್ಲ ಮಾರಿ ಸರ್, ಇಲ್ಲಿ ಮಸ್ಕಿಯಲ್ಲಿ ಮತ್ತೆ ಇಲ್ಲಿ ಮಾನವಿಯಲ್ಲಿ ಹೊಲ ತಗೊಂಡಿನಿ ಸರ್ ಒಂದ್ 10-12 ಎಕರೆ. ಕೈ ಕೆಲಸ ಮಾಡ್ಕೊಂಡು ಮತ್ತೆ ಹೊಲದಾಗ ಬಂದದನ್ನ ಮತ್ತೆ ಅದನ್ನ ಉಳಿಸಿ ಬೆಳೆಸಿ ಮತ್ತೆ ಭೂಮಿ ಖರೀದಿ ಮಾಡಿದ್ರಿ? ಭೂಮಿ ಖರೀದಿ ಮಾಡಿನಿ ಸರ್. ಸಣ್ಣ ಮಾತಲ್ಲದ ಸರ್, ಅದೇ ಬಡತನದಾಗೆ ಮತ್ತೆ ಮಾಡಿದ್ವಿ ಸರ್. ಆಮೇಲೆ ಮತ್ತೆ ಯಾವ ಎಮ್ಮೆ ಯಾವಾಗ ಕಳೆದೋದು ಎಲ್ಲಿ ಅಂದ್ರೆ ಅರಕೇರಿ ಮಾಡಿದ್ನೆ ಸರ್. ಮೊದಲು ನಿಮ್ಮ ಈ ಸಿಂಪರಣ ಯಂತ್ರ ಸ್ಪ್ರೇ ರಿಪೇರಿ ಮಾಡೋ ಕೆಲಸ? ರಿಪೇರಿ ಮಾಡೋ ಕೆಲಸ ಅಲ್ಲಿ ಇದು ಮಾಡಿದ್ವಿ ಸರ್, ಅರಕೇರಿ ಮಾಡಿದ್ವಿ. ಅವಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು 2018 ಮತ್ತೆ ಇಲ್ಲಿ ತಾಲೂಕ್ ಅಂತ ಘೋಷಣೆ ಮಾಡಿದ್ರು ಶಿರ್ವಾರ. ಹೌದು, ಅಲ್ಲಿ ಮತ್ತೆ ತಾಲೂಕು ಮಾಡಿದ್ರು ಸರ್. ಇಲ್ಲಿಗೆ ಬನ್ನಿ ಸರ್. ಮತ್ತೆ ಶಿರ್ವಾರಕ್ಕೆ ಬಂದ್ರಿ ನೀವು? ಶಿರ್ವಾರಕ್ಕೆ ಬನ್ನಿ ಸರ್. ಶಿರ್ವಾರ ಮಾಡಿದ್ನಿ ಸರ್. ಮತ್ತೆ ಶಿರ್ವಾರ ಮಾಡಿ ಮತ್ತೆ ಗಬ್ಬೂರಲ್ಲಿ ಸುಂಕೇಸರಾಳ ಅಂತ ಇದೆ ಸರ್, ಅಲ್ಲಿ ಒಂದ್ ವರ್ಷ ಅಲ್ಲೊಂದು ಶಾಪ್ ಮಾಡಿದ್ನಿ ಸರ್. ಅಲ್ಲೊಂದು ಮತ್ತೆ ಅಲ್ಲೊಂದು ಮಾಡಿದೆ, ಜಲಹಳ್ಳಿ ಒಂದು ಮಾಡಿದ್ನಿ ಸರ್. ಎಲ್ಲ ಒಂದೊಂದ್ ವರ್ಷ ಅಲ್ಲಿ ನೋಡಿ ಲಾಸ್ಟ್ ದೇವದುರ್ಗದಾಗನು ಮಾಡಿದ್ನಿ ಸರ್. ಅಂತಂದ್ರೆ ಈಗ ಓಸು ಕಡೆ ನೀವು ಅಂಗಡಿ ಹಾಕೊಂಡು ಈ ಸ್ಪ್ರೇಗಳನ್ನ ರಿಪೇರಿ ಮಾಡೋದನ್ನ ಮಾಡಿದಿರಿ? ಎಲ್ಲ ಮಾಡಿ ಸರ್. ಮತ್ತೆ ಪವರ್ ಹೀಡರ್ಗಳನ್ನು ಕೊಡ್ತೀವಿ ರೈತರಿಗೆ, ಏನನ್ನ ಚಾಲೂ ಮಾಡಿ ಗೊತ್ತಾಗೋದಿಲ್ಲ ಸರ್. ಅವ್ರಿಗೆ ಹೊಲಕ್ಕೆ ಹೋಗಿ ಹೊಡೆದು ತೋರಿಸಿ ಬರ್ತೀವಿ ಸರ್, ಹಿಂಗ್ ಹೊಡಿಬೇಕು ನೇಗಿಲ್ಲ ಅಂತೇಳಿ. ನೋಡ್ರಿ ಮತ್ತೆ ಈಗ ಶಿರ್ವಾರಕ್ಕೆ ಬಂದು ಈಗ ಪರ್ಮನೆಂಟ್ ಆಗಿ ಒಂದ್ ಅಂಗಡಿ ಹಾಕೊಂಡು ರಿಪೇರಿ ಮಾಡಾಕತ್ತೀರಿ, ಯಾವ್ದ್ರಾಳ ನಿಮ್ಗೆ ಸಮೀಪ ಆತದ ಹೋಗೋ ಬರೋದ್ ಮಾಡ್ತೀರಿ ಹೊಲ ಕಡೆ ಹೋಗ್ತೀರಿ ಊರಿಗೆ? ಹೋಗ್ತೀವಿ ಸರ್ ಊರ್ಗಡೆ, ಊರ್ ಕಡೆ ಹೋಗ್ತೀವಿ ಸರ್ ಊರ್ ಕಡೆ. ಊರು ನಮಗೊಂದು 20-25 ಕಿಲೋಮೀಟರ್ ಆಗುತ್ತೆ ಸರ್. ಅವಾಗ ಬಿತ್ತ ಕಾಲಕ್ಕೆ ಮಳೆ ಬಂದಾಗ ದೇಗರಿಕೆ ಮಾಡಕ್ ಹೋಗ್ಬೇಕು. ಈಗ ತಾವು ಹೇಳಿದ್ರಿ ಈಗ ದೇವದೂರು ತಾಲೂಕ್ ಆಯ್ತು, ಮಾನವಿ ಆಯ್ತು, ಜೊತೆಗೆ ಮಸ್ಕೆಲ್ಲೂ ಕೂಡ ತಾವು ಈ ಸಿಂಪರಣ ಯಂತ್ರಗಳು ಅಂತಂದ್ರೆ ಸ್ಪ್ರೇಗಳನ್ನ ರಿಪೇರಿ ಮಾಡ್ತೀವಿ ಅಂತಂದ್ರಿ, ಏನೇನು ಸ್ಪ್ರೇಗಳನ್ನ ಮಾಡ್ತೀವಿ ರಿಪೇರಿ ಕೆಲಸ? ಸ್ಪ್ರೇಯರ್ ಗಳು ಅಂತಂದ್ರೆ ಎಣ್ಣೆ ಹೊಡೆ ಮಿಷನ್ ಗಳು ಸರ್, ಪವರ್ ಹೀಡರ್, ಬ್ರಷ್ ಕಟ್ರು, ಇವಕ್ಕೆಲ್ಲ ನಾವು ಏನ್ ರಿಪೇರಿ ಬರ್ತಾವಲ್ರಿ ಅವೆಲ್ಲ ಒಳ್ಳೆ ರೇಟ್ ನಾಗ ಮಾಡಿ ಕೊಡ್ತೀವಿ ಸರ್. ಈಗ ರೈತ ಬಂದವ್ರಿ ಬ್ರಷ್ ಕಟ್ರಗಿಂತ ಮತ್ತೆ ಪವರ್ ಹೀಡರ್ ಜೊತೆಗೆ ಇವು ಎಣ್ಣೆ ಹೊಡೆ ಸಿಂಪರಣೆ ಯಂತ್ರದಲ್ಲ, ಇವು ಎಣ್ಣೆ ಹೊಡೆಯೋದು ಬಹಳ ಬಳಕೆ ಆಗ್ತದ, ಏನ್ ರಿಪೇರಿ ಬರ್ತಾವ್ರಿ ಇವು ರಿಪೇರಿ ಕೆಲಸ ನೀವು ಎಲ್ಲಿ ಕಲ್ಕೊಂಡ್ ಬಂದ್ರಿ? ಏನ್ರಿ ಸರ್ ಜಾಸ್ತಿ ವಾಚರ್ ಗಳು ಹೋಗ್ತಾವ, ವಾಚರ್ ನೀರ್ ಪ್ರೆಷರ್ ಹೊಡೆಯೋದಿಲ್ಲ, ವಾಚರ್ ಹೋಗ್ತಾವ, ಕ್ಲಚ್ ಪ್ಲೇಟ್ ಹೋಗ್ತಾವ, ಕಾರ್ಬೋಟರ್ ಹೋಗ್ತಿರ್ತಾವ. ಯಾಕಂದ್ರೆ ಕಾರ್ಬೋಟರ್ ಯಾಕೆ ಹೋಗ್ತಾವ ಅಂತಂದ್ರಿ ಸರ್, ಅದು ಆಯಿಲ್ ಪೆಟ್ರೋಲ್ ಮಿಕ್ಸಿಂಗ್ ಇರೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ನಪ್ಪ ಅಂದ್ರೆ ಕಾರ್ಬೋಟರ್ ಹೋಗ್ಬಿಡ್ತಾವ 2-stroke. ಮೋಸ್ಟ್ ಸ್ಟ್ರೋಕ್ ಯಾಕೆ ರಿಪೇರಿ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಆಯಿಲ್ ಮೇಂಟೈನ್ ಕರೆಕ್ಟ್ ಮಾಡಿನ ಅಂದ್ರಿಗಿನ ಒಂದು ದಿನಕ್ಕೆ ಒಂದು ಸಲ ಒಂದು ಎಷ್ಟು ಇಡ್ತೀರ ಅಂದ್ರೆ ಒಂದು 50 ml ಇಟ್ಕೊ 45 ml ಸರ್ ಆಯಿಲ್. ಅದ್ರ ಆಯಿಲ್ ಚೇಂಜ್ ಮಾಡ್ಕೊಂತ ಇದ್ರೆ ಅದು ಅಸಲ ರಿಪೇರಿ ಬರಲ್ಲ ಸರ್. ಈ ರೈತರು ಏನ್ ಮಾಡ್ತಾರ, ಈ ಹೊಡೆದಿದ್ದೆ ಹಂಗಾಗಿ ಅದ್ ಏನ್ ಮಾಡ್ತಾ ಈಟ್ ಬಂದು ಕ್ರಕ್ ಆಗಿಬಿಡ್ತ. ಹೌದು, ರಿಪೇರಿ ಮೇಂಟೆನೆನ್ಸ್ ಮಾಡ್ಬೇಕು ಅಂದ್ರೆ ಆಯಿಲ್ ಚೇಂಜ್ ಮಾಡಿಸ್ತಾ ಇರ್ಬೇಕು ನಮ್ಮ ಮೋಟರ್ ಸೈಕಲ್ ಹೆಂಗ್ ಮಾಡ್ಸಿದಂಗ. ಅದ್ರಂಗ ಎಷ್ಟು ಆಯಿಲ್ ಚೇಂಜ್ ಮಾಡ್ತೀವಿ ಸರ್ ನಮ್ಮಲ್ಲಿ. ಈಗ ಇತ್ತೀಚೆಗೆ ಗ್ಯಾರಂಟಿ ಹೆಂಗ್ ಬಂದವ್ರೆ ಅದ್ರಂಗ ಬಂದ್ಬಿಟ್ಟು ರಿಪೇರಿ ಬರಲ್ಲ ಗನ್. ಹೌದೌದೌದು, ಚಲೋತ್ನಾಗಿ ಅದನ್ನ ನಾವು ಡೀಸೆಲ್ ಆಯಿಲ್ ಮತ್ತೆಲ್ಲ ಅದನ್ನ ಕಾರ್ಬೋರೇಟರ್ ವರ್ಷಕ್ಕೆ ಅಂತ ಅದನ್ನ ನೋಡ್ಕೊಂತಿರ್ಬೇಕು. ಅದು ನೋಡ್ರಿ, ಅದು ಮೇಂಟೈನ್ ಮಾಡಿದ್ರೆ ಇವ್ರು ನಮ್ಮಲ್ಲಿ ಬರೋದೇ ಬೇಕಿಲ್ಲ. ರೈತರು ವರ್ಷಕ್ಕೆ ಒಂದ್ಸಲ ವಾಚಾರ ರಕ್ಷಣಕ್ಕೆ ಅಷ್ಟೇ ಬರ್ಬೇಕಾಗತ್ತ, ತಿರುಗಿ ರಿಪೇರಿ ಬರೋದಿಲ್ಲ ಸರ್. ಕೆಲವೊಂದು ಮಿಷಿನ್ ಗಳು ಬಹಳ ತೊಂದರೆ ಕೊಡ್ತಾವ, ಪದೇ ಪದೇ ಪದೇ ಪದೇ ಹೊಗೆ ಬಿಡ್ತಿರ್ತದ, ಆಫ್ ಆಗ್ಬಿಡ್ತದ, ಕೇಳದ ಹೇಳದ್ ಸಾಕಾಗ್ ಮಾಡಿರ್ತದ ರೈತರಿಗೆ. ಇಲ್ಲ ಸರ್, ಅದ್ ಹೆಂಗಂದ್ರ ಐಲ್ ಇಲ್ದ ಹೊಡೆದ್ ಬಿಡ್ತಾರ ರೈತರು, ಈಟ್ ಬಂದ್ಬಿಡ್ತಾವ್, ಕ್ರಕ್ ಆಗ್ಬಿಡ್ತಾವ್ರಿ, ಹಂಗಾಗಣ ರಿಪೇರಿ ಬಂದ್ಬಿಡ್ತಾವ್ರು. ಅಂತಂದ್ರೆ ಯಾವಾಗ ಎಂಟ್ಸಕ್ಕೆ ಒಂದ್ಸಲ ಹತ್ತು ಸಲಕ್ಕೆ ಒಂದ್ಸಲ ಅದನ್ನ ತೋರಿಸ್ಬೇಕು. ನಮ್ಮಲ್ಲಿ ರೈತರು ರಿಪೇರಿಗೆ ಬರಬಾರ್ದು ಅಂತಂದ್ರೆ ನಾ ಇಲ್ಲಿ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ರೈತರು ರಿಪೇರಿಯೇ ಬರೋದಿಲ್ಲ, ನೆಮ್ಮದಿಯಾಗಿ ಜೀವನ ಸಾಗಿಸ್ಬೋದು ಸರ್. ನಾನು ಯಾಕಂದ್ರೆ ನಾ ರೈತನ ಮಗ ಆಗಿ ನಾನು ರೈತ ದುಡಿದು ನಾನು ಎಲ್ಲ ಮಾಡಿದ ಸಲುವಾಗಿ ನಾನು ಈ ಮಾತು ಹೇಳ್ತೀನಿ ಸರ್. ಹೆಂಗಂತೆ ಚಂದ್ರಸ್ ಅವ್ರ, ಈಗ ಟೂ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಅಂತ ಬಂದಾವ್ ಚಲೋ ಚಲೋ, ಈಗ ಯಾವ್ದು ಚಲೋ ಅಂತೀರಿ ನೀವು ಸರ್? ಚಲೋ ಯಾವ್ದಂದ್ರೆ ಹೋಂಡಾ ಫೋರ್ ಸ್ಟ್ರೋಕ್ ಚಲೋ ಸರ್, ಹೋಂಡಾ ಅಂತೇಳಿ ಜಪಾನ್. ಹಾ, ಅದು ರಿಪೇರಿ ಕಡಿಮೆ ಬರ್ತದ? ರಿಪೇರಿ ಬರೋದಿಲ್ಲ ಸರ್, ಒಂದು 7-8 ವರ್ಷ ತನ ಗ್ಯಾರಂಟಿ ಇರ್ತಾರೆ ಅದು. ಇವೆಲ್ಲ ಏನವ್ರಿ, ಯಾವ ತಗೊಳ್ಳಿ ಸರ್? ಒಂದ್ 8-10 ವರ್ಷ ಹೊಡೆಯೋದಕ್ಕಿಂತ ನಮಗೊಂದ್ 5-6 ವರ್ಷ ಬಂದ್ರೆ ಸಾಕು ರೈತರಿಗೆ. ಯಾಕಂದ್ರೆ 5-6 ವರ್ಷ ಹೊಡೆಯೋದ್ರಾಗ ಅವ್ರಿಗೆ ಸಾಕಾಗ್ಬಿಡ್ತಾ. ಮತ್ತೆ ಬೇರೆದು ತಗೋಬಹುದಲ್ರಿ ಸರ್, 9-10 ವರ್ಷ ತಾನೆ. ಯಾಕ ಹೌದ್, ಯಾಕಂದ್ರೆ ರೈತ ಬಾಂಧವ್ರು ಈಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತ ಸಂಜೆ ತನ ಅದನ್ನ ಎಣ್ಣೆ ಹೊಡೆ ಮಿಷನ್ ಅನ್ನ ಚಲೋನ ಮಾಡಿರ್ತಾರ. ಅದೇ ಈಗೊಂದು ನಾವೇನ್ ಮಾಡ್ಬೇಕಂತ ಮಾಡಿವ್ರಿ, ಹತ್ತಿವಲ್ಲ ಹಾಕಿ ಈ ಕಾಟನ್ ಹಾಕಿ ಮತ್ತೆ ಚಿಲ್ಲಿ ಹಾಕಿ ಯೂಟ್ರಾಗ್ ಹೊಡೆಯಕ ನಾವೇನ ಒಂದು ಸಣ್ಣ ಟ್ರಾಕ್ಟ್ರಿ ತಗೊಂಡು ಅದಕ್ಕೆ ಒಂದು ಸ್ಪ್ರೇಯರ್ ತಾನೇ ಹೊಡ್ಕೊಂಬಂಗಂತ ತಯಾರು ಮಾಡ್ಬೇಕಂತ ನಾವು ಗುರಿ ಮಾಡಿವಿ ಸರ್. ನಮ್ಮ ಅಂಬರೀಶ್ ಅವ್ರ ಅಂತಾರ ಅರಿವಿ, ಅವ್ರು ಬಹಳ ಟೆಕ್ನಿಕಲ್ ಸರ್. ಅವ್ರೆಲ್ಲ ಏನ್ ಮಾಡಿದ್ರೆ ಏನಾಗ್ತಂಬದ್ ಎಲ್ಲ ಗೊತ್ತು ಸರ್ ಅವ್ರು. ಅವ್ರು ಹಂಗಾಗಿ ಒಂದು ತಯಾರು ಮಾಡಮ್ಮಪ್ಪ ಇವ್ರಿಗೆಲ್ಲರಿಗೆ ಈ ಕಡೆಯವರಿಗೆ ಒಂದು ಹೊಸ್ದಾಗಿ ನಾವು ತಯಾರು ಮಾಡಿದ್ರೆ ರೈತರು ಒತ್ಕೊಂಡು ಹೊಡೆಯೋದ ಅವಶ್ಯಕತೆ ಇರಲ್ಲ ಅಂತ ಲೆಕ್ಕಿಟ್ಟಾರ ಸರ್ ಅವ್ರು. ಚನ್ಮೋಸ್ ಅವ್ರೆ, ಇಷ್ಟೆಲ್ಲ ರಿಪೇರಿ ಮಾಡ್ತಿರಲ್ಲ, ರೈತ ಬಾಂಧವ್ರಿಗೆ ಮಾಹಿತಿ ಕೊಡ್ತೀರಿ, ನೀವು ಎಲ್ಲಿ ಕಲ್ಕೊಂಬಂದ್ರಿ ಕೆಲ್ಸ? ನಾವು ನಮ್ಮ ಇವರೇ ಕಲಿಸಿದ್ರಿ ಸರ್, ನಮ್ಮ ಪೂಜಾರಿ ಅವ್ರ ಅರಿವಿ ಅವರಲ್ಲೇ ನಾನು ನಮ್ಮ ಅಂಗಡಿಗೆ ಕಲ್ಕೊಂಡಿನಿ ಸರ್, ಎಲ್ಲಿ ಹೋಗಿಲ್ಲ. ಹೌದೌದೌದು, ಯಾಕಂತಂದ್ರೆ ಕೆಲವ್ರು ಮೆಕ್ಯಾನಿಕಲ್ ಬಳಿ ಅದನ್ನ ಬೇಕು ನೋಡ್ಕೊಂಬರೋದು, ಸಣ್ಣ ಪುಟ್ಟ ನಾವೇನು ರೈತ ಬಾಂಧವ್ರು ಏನೋ ಮಾಡಕ್ ಹೋಗಿ ಏನೋ ಒಂದ್ ಆಗ್ಬಿಡ್ತದ ಮತ್ತೆ ಹಂಗ ಆಗ್ಬಿಡ್ತದೆ. ಅದಕ್ಕೆ ನಮ್ಮವರೇ ಕಲಿಸಿರ ಸರ್ ನಮ್ಮ ಪೂಜಾರಿ ಅಂತೇಳಿ. ಅಂದ್ರೆ ಬಿಚ್ಚಿ ಅದನ್ನೆಲ್ಲ ಅದನ್ನ ನೀವು ಸರಿ ಮಾಡಿ ಕೊಡ್ತೀರಿ? ಹಾ, ಎಲ್ಲ ರಿಪೇರಿ ಎಲ್ಲ ಮಾಡ್ತೀವಿ ಸರ್. ಅಂದ್ರೆ ನೀವು ಎಲ್ಲೋ ಹೊರಗಡೆ ಹೋಗಿಲ್ಲ, ನಿಮ್ಮಲ್ಲಿ ಲೋಕಲ್ ಇದ್ದವ್ರಲ್ಲ ಹತ್ರನೇ ನೀವು ಕಲ್ಕೊಂಡ್ರಿ ಕೆಲ್ಸ? ನಮ್ಮಲ್ಲೇ ಕಲ್ಕೊಂಡಿನ ನೋಡ್ರಿ ಸರ್, ಅದು ನಮ್ಮ ಅಂಗಡಿಯಲ್ಲೇ ಕಲ್ಕೊಂಡಿ. ಅಂತಂದ್ರೆ ಜಾಸ್ತಿ ರಿಪೇರಿ ಬರೋದು ನಿಮಗ ಯಾವ ಯಂತ್ರ ಅಂತೀರಿ, ಯಾವ್ದು ಮಿಷನ್ ನಿಮಗ ಹತ್ರ ಚಲೋ ರೈತ ಬಾಂಧವ್ರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ? ಇಲ್ಲಿ ಬರೋದಂದ್ರೆ ಒಂದು ಬ್ರಷ್ ಕಟ್ರು ಒಂದು ಇದು ಬರ್ತಾರೆ ಸರ್, ಜಾಸ್ತಿ ಅಂತಂದ್ರೆ ಸ್ಪ್ರೇಯರ್, ಇವೆರಡು ಮಾತ್ರ. ಯಾಕಂದ್ರೆ ನಮ್ಮಲ್ಲಿ ಹುಲ್ಲು ಕಟಾವು ಬಹಳ ಬರ್ತದೆ ಸರ್. ಹೌದು, ಹಂಗಾಗಿ ಇದಕ್ಕಾಗುತ್ತೆ ಸರ್. ಬ್ರಷ್ ಕಟರ್ ಹೆಂಗ್ರಿ ಅದು, ಮತ್ತೆ ಮುಂದಲ್ದೊಂದು ಬಾರ್ ಇರ್ತದಲ್ಲ, ಅದಕ್ಕೆ ಏನು ಜಾಸ್ತಿ ತೊಂದರೆ ಕೊಡ್ತದ ರೈತ ಬಾಂಧವ್ರು ಏನ್ ಮಾಡ್ಬೇಕಂತೀರಿ ಅದನ್ನ? ಅದಕ್ಕೆಂತಾನೆ ತೊಂದ್ರೆ ಬರ್ತದ ಅಂತಂದ್ರೆ, ಈಗ ಏನ್ ಮಾಡಕೀವಿ ಸರ್, ಎಕ್ಸ್ಲೀಟರ್ ಇಂದ ಕ್ಲಚ್ ರೈತರಿಗೆ ಏನ್ ರೊಕ್ಕನೇ ಖರ್ಚಾಗ್ಬಾರ್ದಪ್ಪ ಅಂತಂದ್ರೆ, ಎಕ್ಸ್ಲೀಟರ್ ವೈರು ವೇಸ್ಟ್ ಬಿದ್ದಿರ್ತಾವ ಸರ್ ಬಿಜ್ರಿಯಾಗ. ಹೌದು, ಅವ್ರನ್ನ ತಂದು ಒಂದ್ ಸಲ ಅಲ್ಯೂಮಿನಿಯಂ ಹಾಕ್ಬಿಟ್ರಿ ಸರ್, ತಾನೇ ಕಟ್ ಮಾಡಿಬಿಡುತ್ತ ಸರ್ ಹುಲ್ಲು. ಹೌದು, ಅಲ್ಯೂಮಿನಿಯಂ ಚಲೋ ವೈರ್ ಇರ್ಬೇಕು. ಹಾ, ಚಲೋ ಇರ್ಬೇಕು ಸರ್, ದಪ್ಪಂದು ಗಡ್ಡೆ ಮುಂದ್ ಹಾಕಿ ಕ್ಲಚ್ ವೈರ್ ಹಾಕೊಂಡ್ಬಿಟ್ರೆ ರೈತರಿಗೆ ಇದೇ ಇರಲ್ಲ. ಪೆಟ್ರೋಲ್ ಜಾಸ್ತಿ ಕುಡಿಬಹುದು, ಇಲ್ಲ ಅನ್ನಲ್ಲ ನಾನು ಸರ್. ಪೆಟ್ರೋಲ್ ಜಾಸ್ತಿ ಹೋಗ್ತದೆ ಒಂಚೂರು, ಜಾಸ್ತಿ ಹೋಗ್ಬೋದು ಸರ್, ಪ್ಲಾಸ್ಟಿಕ್ ಗೆ ಕಡಿಮೆ ಹೋಗುತ್ತೆ ಅಂತಾರ, ಜಾಸ್ತಿ ಹೋಗ್ಬೋದು ಒಂದ್ ಸ್ವಲ್ಪ, ಆದ್ರೆ ಪಾರ ಹಾಕದೇ ಇರಲ್ಲ ರೈತಗ. ಒಂದ್ಸಲ ಹಾಕ್ಸ್ಬಿಟ್ರೆ ಮತ್ತೆ ಅದು ಬಾಳ ಅಂತ ಇರ್ತದ. ಅಲ್ಲಿ ಗುಜರಾತ್ ಬಿದ್ದಿರ್ತಾವ ಸರ್ ಕ್ಲಚ್ ವೈರ್, ಅಂಗಡಿಯಾಗ ಹೋದ್ರೆ 5 ರೂಪಾಯಿ 10 ರೂಪಾಯಿ ಕೊಟ್ರಿ ಕೊಡ್ತಾರ. ಅವ್ರ ತಗೊಂಡ್ಬಿಟ್ರೆ ಒಂದ್ಸಲ ಚಿಂತೆ ಲೈಫ್ ಇರ್ತದ, ಸೌದೆ ಓದೋದ್ ಬರ್ತಾಯಿ ಕಟ್ ಆಗಲ್ಲ. ಹೌದು, ಈಗ ಇನ್ನೊಂದು ಈಗ ಚರ್ಮಸವ್ರ ಇನ್ನೊಂದು ಈಗ ಸಿಂಪರಣೆ ಮಾಡತ್ನಾಗ ಈಗ ಚಡಿಗಳು ಬರ್ತಾವ ಮುಂದಲ್ದು, ಒಂದರದ್ದು ಎರಡರದ್ದು ಮೂರದ್ದು ಬರ್ತಾವ, ಅವು ಹೆಂಗ್ರಿ, ಅವು ಚಲೋ ಕೆಲಸ ಮಾಡ್ತಾವ? ಅವು ಸ್ಟೀಲ್ ಮಾತ್ರ ಕೆಲಸ ಒಂದೇ ವರ್ಷ ಮಾಡ್ತಾವ್ರಿ ಸರ್, ಕಂಚಿನ ತಗೋಬೇಕ್ರಿ ಸರ್ ಅದ್ರಾಗ. ಹಾ, ಕಂಚಿಂದು. ಹಾ, ಕಂಚ ಅಂದ್ರೆ ಜಂಗ್ ಬರಲ್ಲ ಸರ್. ಹಾ, ಹಂಗಾಗಿ ಚಲೋ ನಡೀತದ ಸರ್. ಇದು ಏನ್ ಮಾಡ್ತಾ ಸ್ಟೀಲ್ ಇಂದ ತಗೊಂಡ್ಬಿಡ್ತಾರ ರೈತರು ಕಡಿಮೆ ರೇಟ್ ಅಂತ ಹೇಳಿ, ಅದು ನಾಳೆ ಏನ್ ಮಾಡ್ತಾ ಮನೆ ಗಿಟ್ಟಲ್ಲಿ ಇಟ್ಟಾಗ ಜಂಗ್ ಬಂದ್ಬಿಡ್ತಾರ ಸರ್. ನೆಕ್ಸ್ಟ್ ವರ್ಷ ಹೊಡೆಯಕ್ ಹೋಗ್ತಾರ, ಜಂಗ್ ಇರ್ತಾ ಹೆಂಗ್ ಸಪ್ಲೈ ಆಗ್ತದ ನೀರು? ಫೋರ್ಸಿಂಗ್ ಮತ್ತದು ಅಲ್ಲಲ್ಲಿ ಸೀಳ್ ಬಿಡ್ತದ? ಇಲ್ಲ ಸರ್, ಸೀಳಿ ಬಿಡ್ತದ, ಸಪ್ಲೈ ಆಗದಲ್ ಸರ್, ನೀರ್ ಬಂದ್ ಆಗ್ಬಿಡ್ತ, ಲಾಕ್ ಆಗ್ಬಿಡ್ತ. ವಾಟರ್ ಸಪ್ಲೈ ಆಗಂಗಿಲ್ಲ ಮುಂದ? ಆಗಂಗಿಲ್ಲ. ಅದೇ ಕನ್ಸು ತಗೊಳ್ಳಿ ಸರ್, ಒಂದ್ 5-6 ವರ್ಷ ಚಿಂತೆ ಇಲ್ಲ. ಚಿಂತೆ ಇಲ್ಲ. ಹಾ, ಅದಕ್ಕೆ ಈಗ ಜಾಸ್ತಿ ಟೆಕ್ನಿಕಲ್ ಓಡಿಸ್ಬಿಟ್ಟಾರ ಸರ್ ರೈತರನ್ನು. ಟೂ ಸ್ಟೋಕ್ ಸ್ಪೇಯರ್ ತಗೊಂಬಂಗಲ್ಲಿ ಯಾರು ಖರೀದಿ ಮಾಡಿದ್ರೆ ಪೋಸ್ಟ್ ಹೋಗಿ ತಗೊಂತಾರೆ ಸರ್. ರೈತರನ್ನು ಹುಷಾರಾಗ್ಯಾರ ಸರ್, ಯಾಕಂತಂದ್ರೆ ಚನ್ಮಸ್ ಅವ್ರೆ ಬಹಳಷ್ಟು ರಿಪೇರಿ ಮಾಡ್ತೀರಿ ನೀವು ವರ್ಷಂಗಟ್ಲೆ, ನಿಮ್ದು ಅಂಗಡಿ ಓಪನ್ ಇರ್ತದ, ರೈತ ಬಾಂಧವರು ಬರ್ತಾರೆ ಬಹಳಷ್ಟು ಮಂದಿ, ಅಥವಾ ತಮ್ ತಾವೇ ರಿಪೇರಿ ಮಾಡೋದ್ ಕಲ್ಕೊಂಡ್ಬಿಟ್ರ ಹೆಂಗ ಇತ್ತೀಚೆಗೆ? ಯಾರು ಕಲ್ತಿಲ್ಲ ಬಿಡ್ರ ಹಂಗೇನ, ತಮ್ ತಾವೇ ಆದ್ರೂ ರಿಪೇರಿಗೆ ಬರ್ತಾರ ಸರ್, ವರ್ಷಕ್ ಒಂದೇ ಸಲ ಬರಂಗ ಆಗಿದ್ರ ಸರ್. ಅವಾಗಂದ್ರೆ ಟೂ ಸ್ಟೋಕ್ಸ್ ಬೇರೆ ಇದ್ದು ದಿನಾ ರಿಪೇರಿ ಬರ್ತದ ಸರ್, ಈಗ ಬರಲ್ಲ. ಹೌದು, ಈಗೆಲ್ಲ ಏನ್ ಒಂದ್ ಬೆಳಿಗ್ಗೆ ಒಂದ್ಸಲ ಆಯಿಲ್ ಚೇಂಜ್ ಮಾಡ್ಸ್ಕೊಂಡ್ ಪಂಪಿನಲ್ಲಿ ಒಂದ್ ಆಯಿಲ್ ಇರ್ತದ ಸರ್, ಅದ್ ತೆಗ್ಸಿ ವಾಚರ್ ಹಾಕೊಂಡ್ ಚೇಂಜ್ ಮಾಡ್ಸ್ಕೊಂಡ್ ಹೋದ್ರೆ ಒಂದ್ ವರ್ಷದ ತನ್ ಬರದ್ ಬೇಕಿಲ್ಲ. ಚಲೋ ಮಿಷನ್ಗಳು ಚಲೋ ಬಂದವ್. ಐ ಕ್ಲಾಸ್ ಬಂದವ ಸರ್, ಈ ಸಲ ಬಾಳ ಖರ್ಚು ಕಡಿಮೆ ನೋಡ್ರಿ ರೈತರಿಗೆ. ಬಾಳ ಖರ್ಚು ಕಡಿಮೆ ಬಂದದ? ಬಾಳ ಕಡಿಮೆ ಸರ್ ಖರ್ಚು ರೈತರು. ನಾನು ಕೂಡ ಬೋರ್ ಹಾಕ್ಸಿನ್ ಸರ್, ನಾನು ತೋಟ ಮಾಡ್ಬೇಕಂತ ಮಾಡಿದ್ರಿ, ನಿಂಬೆಕಾಯಿ ಮಾಡ್ಬೇಕಂತ ಮಾಡಿದ್ರಿ. ನೋಡ್ ನೋಡ್ರಿ, ಮತ್ತೆ ನೋಡ್ರಿ, ಈಗ ನೀವು ಪಿತರ ಜೊತೆ ಆಸ್ತಿ ಒಂದ್ 5 ಎಕರೆ ಮತ್ತೆ ಖರೀದಿ ಮಾಡ್ರಿ, ಅಲ್ಲಲ್ಲ ಒಂದು 4-5 ಎಕರೆ ಒಂದ್ ಸೇರಿ ಒಂದ್ 10-12 ಎಕರೆ ಭೂಮಿ ಐತಿ ನಿಮ್ದು? ಆಯ್ತು ಸರ್, ಇಲ್ಲಿ ಒಂದ್ 6 ಆಯ್ತು ಸರ್, 17-18 ಎಕರೆ. ಎಲ್ಲ ನೀವು ದುಡ್ದ ಮಾಡ್ಕೊಂಡ್ರಿ ಓಸು? ದುಡ್ದೇ ಮಾಡಿವ್ ಸರ್, ಏನೈತೆ ನಾ ದುಡ್ಕಬೇಕು ಮಾಡ್ಬೇಕು ನೋಡ್ರಿ. ಒಕ್ಕಲ್ತನ ಮತ್ತೆ ವ್ಯವಹಾರ ಇತ್ತೀಚೆಗೆ ಏನಂತಂದ್ರ, ಅವು ಮತ್ತಿನ್ನೊಂದ್ 2 ಎಮ್ಮೆ ತರಬೇಕು ಮಾಡ್ಬೇಕಂಬದಿತ್ತು ಸರ್. ನಾನು ಸಿಟಿ ಸೇರಿಬಿಟ್ಟೆ, ಅದಕ್ಕಾಗಿ ತೋಟ ಮಾಡಿದ್ಮೇಲೆ ತೋಟದಾಗ ತಂದು ಮಾಡ್ಬೇಕಂತ ಮಾಡಿದ್ ಸರ್. ಹೌದು, ಯಾಕಂದ್ರ ಐನೇ ಇಲ್ಲ ಅಂದ್ರೆ ನಡೆಯಲ್ಲ. ಮೇನ್ ಮನುಷ್ಯಗ್ ಬೇಕಾಗಿದ್ದು ಮೂಲ ಆಹಾರ ಹಾಲು ಮೊಸರು. ಹೌದು ಬೇಕು. ಈಗ ನಮ್ಗ ಆಧ್ಯಾತ್ಮ ನಮ್ಗ ಆರಾಮ್ ಇರ್ಬೇಕಪ್ಪ, ನಮ್ಗೆ ಜಡ್ ಇರ್ಬಾರ್ದು ಏನಿರ್ಬಾರ್ದು ಅಂದ್ರೆ ಮನೆ ಬಂದು ಎಮ್ಮೆನ ಕಟ್ಟಬೇಕು ಇಲ್ಲ ಆಕಳನ್ನ ಕಟ್ಟಬೇಕು. ಹೌದು ಇರ್ಬೇಕು, ಗೊಬ್ಬರ ಆಗ್ತದ ಮತ್ತ ನಮ್ಗೆ ಹೈಲು ಮೊಸರು ಹಾನು ತುಪ್ಪ. ಈಗೆಲ್ಲ ನೋಡು, ನಾವು ಹಾಲಂತ ಪ್ಯಾಕೆಟ್ ತರ್ತೀವಿ, ನಮ್ಗ ಏನ್ ಗೊತ್ತಾಗಲ್ಲ ಹಾಲು ಇರ್ತಾವ ಬಿಡಪ್ಪ ಅಂತೀವಿ, ಎಲ್ಲ ಕೆಮಿಕಲ್ ಅಂತಾರ, ಅದು ನಮ್ಗ ಗೊತ್ತಾಗದಲ್ಲ. ಗೊತ್ತಾಗದಲ್ಲ, ಹಂಗಾಗಿ ನಾವೇನ್ ಮಾಡ್ಬೇಕು, ನಮ್ಮಲ್ಲಿ ನಾವೇ ಇದು ಮಾಡ್ಕೊಂಡ್ಬಿಡಕ್ಕಪ್ಪ, ತೋಟ ಮಾಡ್ಕೊಂಡು ನಾವೇ ಎಲ್ಲ ಇದು ಮಾಡ್ಕೊಂಡ್ರ ಆಯ್ತು ಅಂತ ಒಂದು ಮನುಷ್ಯ ನಿರ್ಧಾರಕ್ಕೆ ಬಂದಿದ್ ನೋಡ್ರಿ ಸರ್. ಚನ್ಮಸವ್ರ, ಈಗ ನೀವು ವ್ಯವಹಾರ ನೋಡ್ರಿ, ವ್ಯವಸಾಯ ನೋಡ್ರಿ, ಎರಡನ್ನ ನೋಡಿದಾಗ ವ್ಯವಹಾರ ಮತ್ತೆ ವ್ಯವಸಾಯ ಹೆಂಗ ಅನ್ಸತ್ ನಿಮಗೆ? ಅಂದ್ರ ಆ ಜೀವನನೇ ಶೆಲ್ ಅನಿಸ್ತದೆ ಸರ್, ಮೊದಲಿನ ಜೀವನ. ಈಗಿನ ಹೇಳ್ಬಾರ್ದು ಏನಿದ್ರೆ ತಾತ್ಕಾಲಿಕ ಊಟ, 5 ನಿಮಿಷದಾಗ ಊಟ ಮಾಡಿದ್ರೆ ಇನ್ನ 5 ನಿಮಿಷದಾಗ ಊಟ ಮಾಡಂತದ. ಅವಾಗ ನಾವು ಮುಂಜಾನೆ ಊಟ ಮಾಡಿ ಹೋದ್ರೆ ಏನ್ ಸರ್, ಸಾಯಂಕಾಲ ಮಧ್ಯಾಹ್ನ 2-3 ಗಂಟೆ ಆದ್ರ ಹಸುವಾಗ್ತಿರ್ಲಿಲ್ಲ ನಮ್ಗ. ಚಲೋ ಊಟ ಆತಿತ್ತು, ತಾಕತ್ ಇರ್ತಿತ್ತು, ರೊಟ್ಟಿ ಊಟ ಹೈನಾ ಎಲ್ಲ ಚಲೋ ಆತಪ್ಪ ಅಂತಂದ್ರ ಐಲ್ ಫುಡ್ಡೇ ಇಲ್ಲ. ಹೌದು, ಅನ್ನ ಮೊಸರು ಹಾಲು ತುಪ್ಪ ಉಂಡ್ಬಿಟ್ರೆ, ಹೋಗಿ ಮಾಲಿಕೆಂಬಿಟ್ರೆ ಮನುಷ್ಯ ಮತ್ತೆ 12 ಗಂಟೆ ಮಕ್ಕಂಡ್ರೆ 3 ಗಂಟೆ ತನ ಎದ್ದೇಳಂಗಿಲ್ಲ. ಹೌದೌದು, ಈಗೆಲ್ಲ ಪ್ಯಾಕೆಟ್ ಹಾಲುಗಳು ಏನಾತವ 2 ದಿನದ್ದು 5 ದಿನದ್ದು ಇವೆಲ್ಲ ಕರೆಂಟ್ ಗೆಲ್ಲ ಅಚೆಟ್ಮೆಂಟ್ ಆಗ್ಬಿಟ್ರು ಫ್ಯಾನ್ಗಳಿಗೆ. ಅವಾಗ ಅಂದ್ರೆ ಗಿಡದ ಬುಡಕ್ ಮಕ್ಕಂತಿದ್ವಿ ನಾವು ಊರಾಗ ಹೋಗಿ. ಹೌದು, ಈಗಿಲ್ಲ, ಎಲ್ಲಿ ಬರೇ ಫ್ಯಾನು ಅದು ಹಚ್ಕೊಂಡು ಮಕ್ಕಂತಿದ್ವಿ. ತಣ್ಣಂದ ನಿದ್ದೆ ಬಂದ್ಬಿಡ್ತದಪ್ಪ, ಇದು ಗಾಳಿ ತಣ್ಣಂದಿತ್ತಪ್ಪ ಅಂತ ನಿದ್ದೆ ಚಲೋ ಬಂದ್ಬಿಡ್ತಿತ್ತು. ಅದು ಈಗೆಲ್ಲ ಮೈ ಫ್ಯಾನ್ ಗಾಳಿ ಬಿಡಿತಪ್ಪ ಅಂತ ಎಚ್ಚರನಾಗಲ್ಲ. ಏ ಆಗದೇ ಇಲ್ಲ ಸರ್, ಈಗೆಲ್ಲ ಮೈ ಬಾತ್ ಆತದ, ಮುಂಜಾನೆ ಎದ್ದೇಳ್ತವಲ್ರಿ ಜಲ್ದಿ ಎದ್ದೇಳ್ ಕೊಡಂಗಿಲ್ಲ, ಅವಾಗಂದ್ರ ಲತಕ್ ನೆದ್ದು ಬಿಡ್ತದ್, ಯಾಕಂದ್ರ ಮನೆ ಮೈಯಲ್ಲಿ ಶಕ್ತಿ ಇತ್ತು. ಹೌದು, ಇವೆಲ್ಲ ಐಲ್ ಫುಡ್ ಐಲಿ ತಿಂದು ತಿಂದು ತಿಂದು ಮನುಷ್ಯ ತಾಕತ್ತಿಲ್ದಂಗ ಆಗ್ಬಿಟ್ಟು. ಸುಮ್ ನೋಡಕ್ ಅವತಾರಕ್ ಮನುಷ್ಯ ಅಷ್ಟೇ ಮಾತಾಡ್ತಾನೆ, ಎರಡ್ ಮಾತು ಕುಂತ ಮಾತಾಡ್ತೀವ, ನಿಮಗ ಸತ್ವ ಅನ್ನೋದಿಲ್ಲ. ಏನ್ ಕೇಳ್ಬೇಡ್ರಿ, ಸತ್ವ ಅಂಬದೇ ಇಲ್ಲ ಮನುಷ್ಯನಲ್ಲಿ. ಅಂದ್ರೆ ನಾವು ಈಗ ಎಮ್ಮೆ ಕಟ್ಟಿಕೊಂಡು ಸೀಟೆ ಆದ್ರೂ ಮಾಡ್ಬೇಕಂಬದೈತೆ. ಎಮ್ಮೆ ಕಟ್ಟಿದ್ರೆ ಮೇವ್ ತರಕಿಲ್ಲ, ಏನಿಲ್ಲ, ಹೊಲ ಸ್ವಂತ ಇರ್ಬೇಕು, ಇಲ್ಲಾಂದ್ರೆ ಎಲ್ಲ ಎಣ್ಣೆ ಹೊಡೆದು ಎಲ್ಲ ಮೇವ್ ಇರಲ್ಲ. ನೋಡ್ರಿ, ನಾಲ್ಕು ಎಮ್ಮೆ ನಿಮ್ ಕಳೆದೋದ್ರು ಕೂಡ ಇನ್ನೊಂದೆರಡು ಎಮ್ಮೆ ಕಟ್ಟಬೇಕಂತ ನಿಮ್ಗೆ ಆಸೆ ಅದ? ಆಸೆ ಅದ, ಖಂಡಿತ ಮಾಡ್ತೀನಿ ಸರ್, ಮಾಡ್ತೀನಿ. ತೋಟ ಮಾಡಿದ್ಮೇಲೆ 1/2 ಎಕರೆ ಮೇವ್ ಹಾಕಿ ಬೆಳೆಸ್ಕೊಂಡು ಆರಾಮ್ ಮಾಡ್ಕೊಂಡ್ ತೋಟದಾಗಿರಮ್ ಅಂತ ನನ್ನ ಅಭಿಪ್ರಾಯ ಅದ. ಹೌದೌದೌದು, ನೋಡ್ರಿ ಎಷ್ಟು ನಾವು ವ್ಯವಹಾರ ಮಾಡಿದ್ರು ಕೂಡ ವ್ಯವಸಾಯ ಹೊಲ ಮನೆ ನಮ್ಗೆ ಬಹಳ ನೆನಪಾತದ. ಏ ಹಿಂದಿಂದು ಮಾತ್ರ ಮರಿಬಾರ್ದ್ರಿ, ಯಾವತ್ತು ಅದು ಮರೆತ್ರೆ ನಮ್ಮ ಜೀವನನೇ ಅಲ್ಲ. ಹೌದೌದೌದೌದೌದೌದು, ಯಾಕಂದ್ರೆ ಮನುಷ್ಯಗಿರೋದೇ ಮೂಲ ಆದ್ಯತೆ ಅಂದ್ರೆ ರೈತನ ಬೆನ್ನೆಲುಬು, ರೈತ ಮಾತ್ರ ಉಳಿದಾಗ ದೇಶ ಉಳಿತದ. ಹೌದು, ರೈತಗೆ ಒಂಚೂರು ಎಲ್ಲ ಆಗ್ಬೇಕು. ನೋಡ್ರಿ ಇಂದೆಲ್ಲ ಮಾಡ್ಕೊಂಡು ಹೋಗುವಾಗ ಏನೋ ಒಂದು ಎಮ್ಮೆ ಕಳಿತು, ಏನೋ ಒಂದು ಕೈ ಕಟ್ಟಾದಂಗ ಆತದ, ಏನೋ ಒಂದು ಆದಾಗ ಬೇಸರ ಆತದ, ಮನಸ್ಸಿಗೆ ನೋವಾತದ. ಮತ್ತೆ ಆತ್ರಿ ಅದ್ರಾಗೊಂದು ಆ ಎಮ್ಮೆ ನಾನ್ ಮಾರ್ಬಾರ್ದಂತ ಇಟ್ಕೊಂಡಿದ್ನಲ್ರಿ ಸರ್. ಹೌದು, ಅದನ್ನ ನೀವು ಮಣ್ಣು ಮಾಡ್ಬೇಕು, ಸಾಯವರೆಗೂ ಅದನ್ನ ಇಟ್ಕೋಬೇಕಂತ ನಿನ್ ತಲೆಗಿತ್ತು. ತಂದೆ ತಾಯಿ 9 ವರ್ಷ ಎತ್ತು 9 ತಿಂಗಳ ಎತ್ತಿ ಮುದ್ದು ಮಾಡಿ 9 ತಿಂಗಳ ಹಾಲು ಕೊಟ್ಟಿರ್ಬೋದು ನನಗ. ಆದ್ರ ಆಯವರಿಗೆ ಹಾಲು ಕೊಡಂತದ್ರನ್ನ ನಾನು ಒಂದನ್ನ ಮಣ್ಣು ಮಾಡ್ಲಿಕ್ರೆ ಈ ಭೂಮಿಯಲ್ಲಿ ಆ ಹುಟ್ಟಿದ್ದು ಕೂಡ ವೇಸ್ಟ್ ಅಂತ ನನ್ಗೆ ಅನಿಸ್ತದ. ಹೌದೌದು, ನೋಡ್ರಿ ನಿಮ್ಮ ಆ ಎಮ್ಮೆ ಹೋದ್ಮೇಲೆ ಹುಲ್ಲು ನಾನು ಯಾವನ್ನ ನೋಡ್ಕೋಬೇಕು ಗೋಶಾಲೆ ಅಂತಂದ್ರ, ನಾನ್ ಇವತ್ತಿಗೆ 1 ವರ್ಷ ಇದು 2ನೇ ವರ್ಷ ಸರ್ ಮಂತ್ರಾಲಯಕ್ಕ ಒಂದ್ ಟ್ರಿಪ್ ಹುಲ್ ಕಳಿಸ್ತೀನಿ ಸರ್. ಫ್ರೀ ಆಗಿ ನೀವು ಮಠ ಕಳಿಸ್ತಿರಲ್ಲ ಎಮ್ಮೆಗಳದ ಅಲ್ಲಿ ಗೋಶಾಲೆ ಅದ? ಗೋಶಾಲೆ ಅದ, ಮಂತ್ರಾಲಯ ಹೋದ್ರಲಿಂದ ಕಳ್ಸಕ್ ಹಚ್ಚೀನಿ ಸರ್. ಇದು ಈ ವರ್ಷನು ಕಳಿಸ್ತೀನಿ ಸರ್, ನಮ್ಮ ಹೊಲ ಇನ್ನ ಕಟಾವ್ ಮಾಡಿಲ್ಲ. ನೋಡ್ರಿ ಆ ನೆನಪು ಎಮ್ಮೆಗಳ ನೆನಪಿಂದ ನೀವು ಮಂತ್ರಾಲಯಕ್ಕೆ ಒಂದು ಟ್ರಿಪ್, ನಿಮ್ದು ಖರ್ಚು, ನಿಮ್ದು ಟ್ರಾಕ್ಟರ್ ಎಲ್ಲ ಬಾಡಿಗೆ ನಿಮ್ದೆ? ಬಾಡಿಗೆ ಎಲ್ಲ ಕೊಟ್ಟು ಕಳಿಸ್ತೀನಿ ಸರ್, ಒಂದ್ 1,000 ರೂಪಾಯಿ ಬರ್ತದ ಒಂದ್ ಟ್ರಿಪ್ಗೆ. ನೀವೆಲ್ಲ ಲೇಬರ್ಗೆ ಹಚ್ಚಿ ತುಳಸಿ ಮತ್ತೆ ಅಲ್ಲಿ ಮಠಕ್ಕೆ ಹೋಗಿ ಇಳಿಸಿ ಬರ್ತಾರ? ಇಳಿಸಿ ಬಂದ್ಬಿಡ್ತಾರೆ ಸರ್, ಆಯ್ಕೆ ಬಂದ್ಬಿಡ್ತಾರೆ. ನೋಡ್ರಿ ಪುಣ್ಯದ ಕೆಲಸ, ಯಾಕಂತಂದ್ರೆ ನಾವೆಲ್ಲ ಸುಮ್ನೆ ಹುಲ್ಲು ಬಿಟ್ಬಿಟ್ಟೋಪಾ ಅಂತಂದ್ರೆ ತುಳಿದ ಹೋಗ್ತದ, ಮಳೆಗೆ ಹಾಳಾಗೋಗ್ತದ, ಅದೇ ನಾವು ಕಳಿಸಿದ್ರಪ್ಪ ಅಂತ 4 ಎಮ್ಮೆ ಅದನ್ನ ಮೇಯ್ತವ. ಅದೇ ನೋಡ್ರಿ, ಅದೇ ಅದೇ ಅದೇ, ಹಂಗಾಗಿ ನಾವೆಲ್ಲ ಕಳಿಸಿ ಇದು ಮಾಡ್ತೀವಿ ಸರ್. ಎಲ್ಲ ಒಟ್ಟು ಈ ಭೂಮಿ ಮೇಲೆ ಬಂದು ಬಂದಿಂದ ಒಳ್ಳೇದೇ ಮಾಡ್ಬೇಕಲ್ಲ. ಒಳ್ಳೇದೇ ಮಾಡ್ಬೇಕ್ರಿ. ಈಗ ನೋಡ್ರಿ, ನಮ್ ಎಷ್ಟೇ ಇರ್ಲಿ, ನಮ್ ಉಪಜೀವನ ನಡೆಸಿಕೊಂಡು ನಾವು ನ್ಯಾಯಯುತವಾಗಿ ಇನ್ನೊಬ್ರಿಗೆ ತೊಂದರೆ ಕೊಡ್ಲಾರ್ದಂಗ ಜಲ ಜೀವ ರಾಶಿಗಳಿಗೆ ಎಲ್ರಿ ಪ್ರಾಣಿ ಪಕ್ಷಿಗಳನ್ನ ಒಳ್ಳೇದ ಬಯಸ್ಬೇಕು. ಅಯ್ಯೇ ಅದೇ ಬಯಸ್ಬೇಕ್ರಿ, ದೇವ್ರ ನೆನ್ಸಲಾರ್ದ. ಈಗ ನಾನು ಕಾಲ ಕಾಲಕ್ಕೆ ಮಳೆ ಬರ್ಲಿಲ್ಲ ಅಂದ್ರೆ, ಕಾಲ ಕಾಲಕ್ಕೆ ಬೆಳೆ ಬರ್ಲಿಲ್ಲ ಅಂದ್ರೆ ನಾವೇನ್ ತಿಂತೀವಿ? ಹೌದೌದೌದೌದು. ಇವತ್ತು ಗಾಳಿ ಮಳೆ ನೀರು ಇವು ಮೂರು ಆದ್ಯತೆ ನಮಗ, ಇವಿಲ್ಲ ಅಂದ್ರೆ ನಾವು ಮಾಡಕ್ಕಾಗಲ್ಲ. ಅದಕ್ಕೆ ಹೇಳಿದ್ರು ಹಿಂದಕ್ಕೆ ಹೇಳ್ತಿದ್ರು ಏನು ಪುರಾಣಗಳಾಗ, ಮಾಗಿ ಮಾಡಿದರೇನು, ನೇಗಿಲ ಹೊಡೆದರೇನು, ಮೇಘರಾಜ ಒಬ್ಬ ತಡೆ ಹಿಡಿದರೆ ನನ್ನಿಂದ ನಿನ್ನಿಂದ ಆಗೋದೇನು? ನೋಡ್ರಿ ಅದ್ಭುತ ಮಾತು. ದೇವರ ಆತ್ಮದಲ್ಲಿ, ದೇವರ ಆತ್ಮದಲ್ಲಿ ಐದನಂತಾನೆ ಇಟ್ಕೊಂಡೆ ದುಡ್ರಿ, ಅಂಕಾರೆ ದೇವ್ರು ನಿಮ್ಗೆ ಹೊರ ಕೊಡ್ತಾನಂತ ಹೇಳಿದ್ರು. ಕರೆಕ್ಟ್ ಕರೆಕ್ಟ್ ನೋಡ್ರಿ, ಇಂಥವೆಲ್ಲ ಆಧ್ಯಾತ್ಮಿಕ ನೋಡ್ರಿ, ಹಳ್ಳಿ ರೈತರು ಇದನ್ನೆಲ್ಲ ಗಮನಿಸ್ಬೇಕು. ಭೂಮಿ ತಾಯಿಗೆ ನಾವು ಎಷ್ಟು ಮಾಡಿದ್ರು ಕೂಡ ಈ ಮಳೆ ಗಾಳಿ ನೀರು ಇವು ಬೇಗ ನಮಗ ದೇವರ ಆಶೀರ್ವಾದ ಇರಲಿಲ್ಲ ಅಂತ ಯಾವ್ದೋ ಒಂದು ಹುಲ್ಲು ಕಟ್ಟಿನೂ ಕೂಡ ಅಲಗಾಡಗಲ್ಲ ಅಂತ ಹೇಳ್ತಾರ. ಹಂಗೆ ಅಲ್ಲಾಗದ ದೇವ್ರು ಮತ್ತೆ ಇವೇರಿ ಸರ್, ಗಾಳಿ ನೀರು ಮಳೆ ಇವೆಲ್ಲ ಕಾಲ ಕಾಲಕ್ಕ ಬಂದು ನಮ್ಗೆ ದೇವ್ರ ಎಲ್ಲ ಕೊಟ್ಟಾನೆ ಈ ಭೂಮಿ ಮೇಲೆ ಬದುಕಕ್ಕ, ಅದು ಹೆಂಗ ಹರ್ಕೊಂಡ್ ತಿನ್ಬೇಕಂಬ ಬುದ್ಧಿ ನಮಗಿಲ್ಲ. ಹೌದೌದೌದೌದು. ಅದಿಲ್ದ ಹೋಗೋಣ ದೇವ್ರ, ಏ ನಮ್ಗೇನ್ ಕೊಟ್ಟನಪ್ಪ ದೇವ್ರು, ನಮ್ಗೇನ್ ಕೊಟ್ಟಿಲ್ಲ, ಎಲ್ಲ ಕೊಟ್ಟನ ಭೂಮಿ ಮೇಲೆ. ಬದುಕಿಸಿ ನಮ್ಮನ್ನ ಈ ಭೂಮಿಗೆ ಬಿಸಾಕೇನಂದ್ರನು ಅದಕ್ಕೆ ಏನೇನು ಬೇಕು ಆರಂಭದೆಲ್ಲ ರೆಡಿ ಮಾಡಿ ಕೊಟ್ಟನ ದೇವ್ರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು, ಅದನ್ನ ಬೆಳೆಸಿಡ್ತೀನ ನಮ್ ಕೈಲಿ ಆಗೋದು. ನೋಡ್ರಿ ಈ ವಯಸ್ಸಿನಾಗ ನಿಮ್ಗೆ ಬಹಳಷ್ಟು ಅನುಭವ ಅದ, ಆಧ್ಯಾತ್ಮಿಕನೂ ಅದ, ನೀವೆಲ್ಲ ವ್ಯವಸಾಯನೂ ಮಾಡಾಕತ್ತೀರಿ, ಜೊತೆಗೆ ಇಂತೆಲ್ಲ ಸಾಮಾಜಿಕ ಸೇವೆಯನ್ನು ಕೂಡ ಮಾಡಾಕತ್ತೀರಿ. ಇನ್ನೂ ಬಹಳಷ್ಟು ಕನಸದ ನಿಮ್ದು, ಇನ್ನೂ ಎಮ್ಮೆಗಳು ಮಾಡ್ಬೇಕು, ತೋಟ ಮಾಡ್ಬೇಕು, ತೋಟಗಾರಿಕೆ ಬೆಳೆಗಳನ್ನ ಬೆಳೆಸ್ಬೇಕು. ಒಂದು ರೈತ ಕುಟುಂಬ ಮತ್ತೆ ನಾನು ವ್ಯವಹಾರ ಮಾಡಿದ್ರು ಕೂಡ ಮತ್ತೆ ಮರಳಿ ನನ್ನ ಹೊಲಕ್ಕೆ ಹೋಗ್ಬೇಕಂತ ನಿಮ್ಗೆ ತುಡಿತಾ ಇದೆ ಅಲ್ಲ, ಅದು ಬಹಳಷ್ಟು ಸಂತೋಷದ ವಿಷಯ. ಜನ್ಮಸ್ವರೇ ಬಹಳಷ್ಟು ಖುಷಿ ಐತೆ ನಿಮ್ ಜೊತೆ ಮಾತನಾಡಿ. ನಿಮ್ಮ ಕೃಷಿ ಅನುಭವಗಳ ಜೊತೆಗೆ ನೀವೇನು ರಿಪೇರಿ ಕೆಲಸಗಳನ್ನ ಮಾಡ್ತಾ ಇದ್ರಿ, ಕೃಷಿ ಯಂತ್ರೋಪಕರಣಗಳನ್ನ ರಿಪೇರಿ ಮಾಡುವಂತದ್ದು, ರೈತ ಬಾಂಧವರಿಗೆ ಒಳ್ಳೆಯ ಸೇವೆಯನ್ನ ಕೊಡ್ರಿ, ಜೊತೆಗೆ ನೀವೇನು ಕನಸು ಕಂಡಿದ್ದೀರಿ ತೋಟಗ ಮಾಡ್ಬೇಕಂತ ಹೇಳಿ, ತೋಟ ಮಾಡ್ಬೇಕಂತ ಹೇಳಿ, ಆ ತೋಟವನ್ನ ಚೆನ್ನಾಗಿ ಹೆಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ರಿ, ನಿಮ್ಮ ಕೃಷಿ ಬದುಕು ಚೆನ್ನಾಗಾಗ್ಲಿ. ನನ್ನ ಜೊತೆ ನಿಮ್ಮ ವಿಚಾರವನ್ನ ಹಂಚಿಕೊಂಡಿದ್ದಕ್ಕೆ ಚನ್ನಬಸವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಸಿಂಪರಣಾ ಯಂತ್ರದ ದುರಸ್ತಿ ಕಾರ್ಯದಲ್ಲಿ ತೊಡಗಿರುವ ಮಾನ್ವಿ ತಾಲೂಕಿನ ಚನ್ನಬಸವ ಅವರೊಂದಿಗೆ ಸಂದರ್ಶನ ಕೇಳಿಬಂದರೆ. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 25-26 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 60-63 ಮತ್ತು ಕನಿಷ್ಠ ಆರ್ದ್ರತೆ 22-24% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕಗಳು, ಛತ್ರಿ, ಟೋಪಿ, ಬೂಟುಗಳು ಹಾಗೂ ಚಪ್ಪಲಿಗಳನ್ನು ಕಡ್ಡಾಯವಾಗಿ ಬಳಸಿ. ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸುವುದು ಉತ್ತಮ. ಮುಖ್ಯವಾಗಿ 10-3 ಗಂಟೆಯವರೆಗೆ ಹೊರಗೆ ಹೋಗದಿರುವುದು ಉತ್ತಮ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಸೂಕ್ತವಾದಂತಹ ಸಮಯ ಇದಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಹಾಗೂ ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮಿಕಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಟೊಮ್ಯಾಟೊದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಫರ್ಫನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನಲ್ಲಿ ಕಾಯಿಗಳನ್ನು ಉದುರಿಸುವುದನ್ನು ತಡೆಯಲು 20 ppm ಅಂತಂದರೆ 2 ಗ್ರಾಂ ನ್ಯಾಪಲಿಕ್ ಅಸೆಟಿಕ್ ಆಸಿಡ್ನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಪಿಪಿಆರ್ ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದನ್ನು ಕಡಿಮೆ ಮಾಡುತ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸಿಕೊಡಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳನ್ನು ಇರಿಸಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿಬಂದರೆ ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಇತರೆ ಕ್ವಿಂಟಲ್ ಕನಿಷ್ಠ 1205 ರಿಂದ 2000 ಗರಿಷ್ಠ 2250 ರೂಪಾಯಿಗಳು. ಮೆಕ್ಕೆಜೋಳ 1850 ರಿಂದ 2000 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ ಕ್ವಿಂಟಲ್ ಕನಿಷ್ಠ 1700 ರಿಂದ ಗರಿಷ್ಠ 2250 ರೂಪಾಯಿಗಳು. ಹಳೆ ಸೋನಾ ಮಸೂರಿ 2907 ರೂಪಾಯಿಗಳು. ಅಕ್ಕಿ ಇತರೆ 2800 ರೂಪಾಯಿಗಳು. ಗೋಧಿ 2800 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ಪೇಟೆ ಧಾರಣೆ ಕೇಳಿದ್ರಿ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಕ್ವಿಂಟಲ್ ಪ್ರಮಾಣದಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕ್ವಿಂಟಲ್ ಕನಿಷ್ಠ 2169 ರಿಂದ 2279 ರೂಪಾಯಿಗಳು. ಕಡಲೆಕಾಳು ಜವರಿ ಸ್ಥಳೀಯ 5639 ರಿಂದ 6151 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 4809 ರಿಂದ 6680 ರೂಪಾಯಿಗಳು. ಅಲಸಂದಿ 4809 ರೂಪಾಯಿಗಳು. ಹೆಸರುಕಾಳು ನೆಲಗಡಲೆ ಶೇಂಗಾ ಗುಂಗ್ರಿ 3946 ರೂಪಾಯಿಗಳು. ಸೂರ್ಯಕಾಂತಿ 2149 ರಿಂದ 6908 ರೂಪಾಯಿಗಳು. ತೊಗರಿ ಕೆಂಪು 6908 ರಿಂದ 7275 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿಬಂದ್ರೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗ್ಸ್ಗೂರು ಇವರು ಕಳಿಸಿರುವ ಪೇಟೆ ಧಾರಣೆ ಕ್ವಿಂಟಲ್ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ ಕನಿಷ್ಠ 2000 ರಿಂದ ಗರಿಷ್ಠ 2700 ರೂಪಾಯಿಗಳು. ಸಜ್ಜೆ ಇತರೆ 5850 ರಿಂದ 6350 ರೂಪಾಯಿಗಳು. ಕಡಲೆಕಾಳು ಆವರೇಜ್ 5800 ರೂಪಾಯಿಗಳು. ನೆಲಗಡಲೆ ಶೇಂಗಾ 1950 ರೂಪಾಯಿಗಳು. ಕ್ಷಮಿಸಿ 5800 ರೂಪಾಯಿಗಳು. ಮೆಕ್ಕೆಜೋಳ 1950 ರೂಪಾಯಿಗಳು. ಇನ್ನು ಭತ್ತ 2300 ರೂಪಾಯಿಗಳು. ತೊಗರಿ 6,800 ರೂಗಳಿಂದ 7,550 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಲಿಂಗ್ಸುಗುರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನ ಕ್ವಿಂಟಾಲ್ ಪ್ರಮಾಣದಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಬಂದರೆ ಇವಿಷ್ಟು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿಬಂದಿರುವಂತಹ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಾಳಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಅಪ್ಲೋಟಾಕ್ಸಿನ್ ಕಲಬರಿಕೆ ಮತ್ತು ಅದರ ದುಷ್ಪರಿಣಾಮ ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ಅಜಿತ್ ಕುಮಾರ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ಇನ್ನು ಪೇಟೆ ಧಾರಣೆ ವಿಷ್ಣು ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಮೊದಲಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲಿ ಶಿವ ಶರಣ ಏಕ ಬಾವುದಲಿ ಶಿವ ಶರಣ ನಮ್ಮ ಸಲಗೆ ನಾಕು ಪಾದಕ್ಕೆ ಶಿವ ಶರಣ ಮೊದಲ ಬಂಡಿಯಾದ